ಜರಿಗೆ ಹಾಕಲು ಸರ್ಕಾರ ನಿರ್ಧಾರ. ರಾಜ್ಯದ ಎಲ್ಲ ಕಂದಾಯ ಗ್ರಾಮಗಳ ಕೃಷಿ ಜಮೀನುಗಳಲ್ಲಿ ಬೆಳೆ ಸಮೀಕ್ಷೆ, ಕೃಷಿ ಸಚಿವ ಚಲುವರಾಯಸ್ವಾಮಿ. ಇದೇ 21ರಂದು ದೇಶದಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ, 5 ವರ್ಷದ ಒಳಗಿನ ಮಕ್ಕಳಿಗೆ ಲಸಿಕೆ ಕಡ್ಡಾಯ. ಮೈಸೂರನ್ನು ದೇಶದ ಅಗ್ರ ಸ್ವಚ್ಛ ನಗರವನ್ನಾಗಿಸಲು ಪಣ, ಮಹಾನಗರ ಪಾಲಿಕೆಯಿಂದ ವಿದ್ಯಾರ್ಥಿಗಳಿಗೆ ಪರಿಸರ ರೇಲ್ಸ್ ಸ್ಪರ್ಧೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಎಳ್ಳು ಮತ್ತು ಹುಚ್ಚೆಳ್ಳು ಬೆಳೆಗಳ ಬೇಸಾಯ ಕುರಿತು ವಿಜ್ಞಾನಿಯಾದ ಡಾ ಯಮನೂರವರೊಡನೆ ಸಂದರ್ಶನವನ್ನು ಕೇಳಿದಿರಿ. ನಂತರ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಪಾನೆ ಪದ ಪ್ರಸಾರವಾಗಲಿದೆ. ಮೊದಲಿಗೆ ಎಳ್ಳು ಮತ್ತು ಹುಚ್ಚೆಳ್ಳು ಬೆಳೆಗಳ ಬೇಸಾಯ ಕ್ರಮಗಳು ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತಳಿ ವಿಜ್ಞಾನಿಯಾದ ಡಾ ಯಮನೂರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಎಳ್ಳು ಮತ್ತು ಹುಚ್ಚೆಳ್ಳು ಈ ಬೆಳೆಗಳ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಯಮನೂರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಯಮನೂರ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಕೃಷಿ ವಿಶ್ವವಿದ್ಯಾಲಯ GKVK ತಳಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಳ್ಳು ಅಥವಾ ಎಳ್ಳೆಣ್ಣೆ ಕೇಳ್ತಾ ಇದ್ದೇವೆ, ಎಳ್ಳು ಬೆಳೆ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಡಿ, ಏನೇನು ಇದರಲ್ಲಿ ಬರ್ತದೆ ಒಂದೊಂದಾಗಿ ತಿಳಿಸಿ ಡಾಕ್ಟರ್ ಯಮನೂರವರೇ. ಈ ಒಂದು ಎಳ್ಳು, ಇದೇನು ನಾವು 9 ಎಣ್ಣೆಕಾಳು ಬೆಳೆಗಳಿದ್ದಾವೆ, ಆ 9 ಎಣ್ಣೆಕಾಳು ಬೆಳೆಗಳಲ್ಲಿ ಎಳ್ಳು ಕೂಡ ಒಂದು ಮುಖ್ಯವಾದ ಎಣ್ಣೆಕಾಳು ಬೆಳೆ ಅಂತ ಕರಿಬಹುದು. ನಮಗೆ ಎಳ್ಳು ಒಂದು ಪ್ರತಿ ನಾವೇನು ಬೇಕರಿ ಪ್ರಾಡಕ್ಟ್ ಆಗಲಿ ಅಥವಾ ಮನೆಯಲ್ಲಿ ಯಾವುದೇ ತರ ಈಗ ಎಳ್ಳು ಅಮಾಸೆ ಆಗಲಿ ಈ ತರ ಒಂದು ಹಬ್ಬ ಹರಿದಿನಗಳಲ್ಲಿ ಕೂಡ ಎಳ್ಳು ಬೀಜನ ಬಳಕೆ ಮಾಡಿಕೊಂಡು ನಾವು ಖಾದ್ಯವನ್ನ ತಯಾರು ಮಾಡಿ ಯಾರ್ದ ಮನೆ ಅಡಿಗೆನೂ ಆಗೋದಿಲ್ಲ ಆ ತರ ಒಂದು. ಆದ್ರೆ ನಮ್ಗಿಂತ ಉತ್ತರ ಭಾರತದಲ್ಲಿ ಅವರು ಇನ್ನು ಎಳ್ಳು ಎಣ್ಣೆ ಬೇಕೇ ಬೇಕು ಅವರಿಗೆ. ಹೌದು ಹೌದು. ಸೊ ಈ ತರದ ಒಂದು ಸಂಗತಿಯಲ್ಲಿ ನಾವು ಸುಮಾರು ಈ ಎಳ್ಳು ಎಣ್ಣೆಯಿಂದ ಬಹಳಷ್ಟು ಉಪಯೋಗಗಳಿದೆ. ಈಗ ನಾವು ಬೇಸಾಯ ಕ್ರಮಗಳ ಬಗ್ಗೆ ತಿಳ್ಕೊಳಕಿನ ಮುಂಚೆ ಇದರ ಆರೋಗ್ಯದ ಬಗ್ಗೆ ಯಾವ ರೀತಿಯಾಗಿ ಇದನ್ನು ಸಪೋರ್ಟ್ ಮಾಡುತ್ತೆ ಆ ತರ ಒಂದು ವಿಷಯವನ್ನ ತಿಳ್ಕೊಂಡು ಆಮೇಲೆ ಬೇಸಾಯ ಕ್ರಮಗಳ ಬಗ್ಗೆ ವಿಷಯವನ್ನ ಹೇಳ್ತೀವಿ. ಇದು ಸುಮಾರು ನಾವು ವಿವಿಧ ರಂಗದಲ್ಲಿ ಅಂದ್ರೆ ಒಂದು ಇದೊಂದು ಪಾರಂಪರಿಕ ಎಣ್ಣೆಕಾಳು ಬೆಳೆ ಅಂತಾನು ಕೂಡ ಕರಿಬಹುದು. ಇಲ್ಲಿ ಮಧುಮೇಹವನ್ನ ತಡೆಗಟ್ಟಲಿಕ್ಕೆ ಒಂದು ಎಳ್ಳೆಣ್ಣೆಯನ್ನ ಬಳಕೆ ಮಾಡ್ತಾರೆ. ಅದೇ ರೀತಿ ರಕ್ತದೊತ್ತಡ ಕಡಿಮೆ ಮಾಡಲು ಅಂದ್ರೆ ನಾವು ಬ್ಲಡ್ ಪ್ರೆಷರ್ ಅಂತ ಹೇಳಿ ಕರಿತೀವಿ, ಸೊ ರಕ್ತದೊತ್ತಡ ಕಡಿಮೆ ಮಾಡಲು ಕೂಡ ಈ ಒಂದು ಎಳ್ಳಿನ ಎಣ್ಣೆ ಉಪಯೋಗ ಮಾಡೋದ್ರಿಂದ ಬಹಳಷ್ಟು ಸೂಕ್ತವಾಗಿರುತ್ತೆ. ಮತ್ತೆ ಈ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡಲು ಕೂಡ ಇದನ್ನ ಬಳಕೆ ಮಾಡ್ತಾರೆ. ಅದೇ ರೀತಿ ಜೀರ್ಣಕ್ರಿಯೆ ಸಮಸ್ಯೆಯನ್ನು ನಿವಾರಣೆ ಮಾಡಲು ಕೂಡ ಬಳಕೆ ಮಾಡ್ತಾರೆ. ಮತ್ತೆ ಹೃದಯದ ಸಂಬಂಧಿ ರೋಗಗಳು ಅಥವಾ ಹೃದಯ ಆರೋಗ್ಯ ಉತ್ತೇಜಿಸಲು ಈ ಎಳ್ಳೆಣ್ಣೆಯನ್ನ ಬಳಕೆ ಮಾಡ್ತಾರೆ. ಅದೇ ರೀತಿ ರಕ್ತಹೀನತೆಯನ್ನ ತಡೆದುಹಾಕಲು, ಅದೇ ರೀತಿ ಸಂಧಿವಾತ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಮತ್ತೆ ಶಿಶುವಿನ ಆರೋಗ್ಯ ವೃದ್ಧಿಸಲು ಕೂಡ ಈ ಒಂದು ಎಳ್ಳು ಎಣ್ಣೆಯ ಬಳಕೆ ಬಹಳ ಸೂಕ್ತವಾಗಿರುತ್ತೆ. ಅದೇ ರೀತಿ ಈ ಒಂದು ಎಳ್ಳೆಣ್ಣೆಯಲ್ಲಿ ಮುಖ್ಯವಾಗಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ, ಆಮೇಲೆ ಮೆಗ್ನೀಷಿಯಂ ಅಂಶ ಕೂಡ ಜಾಸ್ತಿ ಇರೋದ್ರಿಂದ ಈ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಒಂದು ಆ ತರದ ಒಂದು ವಿಶೇಷವಾಗಿ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ನಿವಾರಣೆ ಮಾಡಲು ಒಂದು ಎಳ್ಳೆಣ್ಣೆ ಬಳಕೆ ಮಾಡೋದು ಬಹಳಷ್ಟು ಉತ್ತಮವಾಗಿರುತ್ತೆ. ಈ ಎಳ್ಳೆಣ್ಣೆಯನ್ನ ಸುಮಾರು ಎಳ್ಳು ಬೀಜಗಳನ್ನ ದಿನ 1 ಸ್ಪೂನ್ ಎಳ್ಳು ಬೀಜಗಳನ್ನ ನಾವು ತಿನ್ನೋದ್ರಿಂದ ಬಹಳಷ್ಟು ಉಪಯೋಗ ಇದೆ. ಸುಮಾರು ಈ ಜೀರ್ಣಕ್ರಿಯೆ ಸಂಬಂಧಿತ ಜಗದ್ದು ತಿನ್ಬೇಕು ಅಥವಾ ಹಾಗೆ ನುಂಗ್ಬಿಡ್ಬೇಕು ಹಾಗೆ ಅದನ್ನೇ ಈಗ ನಾವು ಮಾಮೂಲಿ ಬೇರೆ ತರದ ಹಿಂಗೆ ಶೇಂಗಾ ಬೀಜ ಯಾವ ತರ ತಿಂತೀವಿ ಅದೇ ತರನೇ ಕೂಡ ಒಂದು ಸ್ಪೂನ್ ಅಷ್ಟು ಎಳ್ಳು ತಿನ್ಬೇಕು ತಿಂದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆಮೇಲೆ ಈಗ ನಾವು ಏನು ತಿಂದಿರ್ತಕ್ಕಂತ ಆಹಾರ ಸಲೀಸಾಗಿ ಜೀರ್ಣವಾಗಿಬಿಡುತ್ತೆ. ಆದ ಕಾರಣ ಈ ಒಂದು ಎಳ್ಳು ಕೂಡ ಉಪಯೋಗವಾಗ್ತಕ್ಕಂತ ಎಳ್ಳು ಇದು. ಸೊ ಇದರಲ್ಲಿ ನಾವು 2 ತರದ ಎಳ್ಳನ್ನ ನೋಡಬಹುದು, ಒಂದು ಬಿಳಿ ಎಳ್ಳು ಅಂತ ಕರಿತೀವಿ, ಇನ್ನೊಂದು ಕಪ್ಪು ಎಳ್ಳು ಅಂತೇಳಿ. ಈ ಒಂದು ಎಳ್ಳು ಬೇಸಾಯ ಕ್ರಮ ಸುಮಾರು ನಮ್ಮ ಒಂದು ಭಾರತದಲ್ಲಿ ಬಹಳಷ್ಟು ಏರಿಯಾದಲ್ಲಿ ಇದನ್ನ ಬೆಳೀತಾ ಇದ್ದಾರೆ. ಮತ್ತೆ ಕರ್ನಾಟಕದಲ್ಲಿ ಸುಮಾರು 40-45 ಸಾವಿರ ಹೆಕ್ಟರ್ ಅಲ್ಲಿ ಈ ಒಂದು ಎಳ್ಳು ಬೇಸಾಯ ಮಾಡ್ತಾ ಇದ್ದಾರೆ ರೈತರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಎಳ್ಳಾಗಲಿ ಅಥವಾ ಉಚ್ಚೆಳ್ಳಾಗಲಿ ಅಥವಾ ಬೇರೆ ಬೇರೆ ಈ ಶೇಂಗಾದಾಗಲಿ ಈ ತರ ಒಂದು ಎಣ್ಣೆಕಾಳು ಬೆಳೆಗಳ ಒಂದು ಕ್ಷೇತ್ರ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ನಾವು ತಿನ್ನೋದು ಹೆಚ್ಚಾಗ್ತಾ ಇದೆ, ಬಳಕೆ ಮಾತ್ರ ಹೆಚ್ಚಾಗ್ತಾ ಇದೆ, ಆದರೆ ಬೆಳೆಯುವ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. ಇದೊಂದು ಬಹಳಷ್ಟು ಸಮಸ್ಯೆಗೆ ಈಡು ಮಾಡತಕ್ಕಂತ ಸಂಗತಿ ಕೂಡ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಿನಿಂದ ನೂತನವಾಗಿ GKVK S1 ಅಂತೇಳಿ ತಳಿಯನ್ನ ಬಿಡುಗಡೆ ಮಾಡಲಾಗಿದೆ. ಸೊ ಈ ಒಂದು GKVK S1 ತಳಿ ಬಿಳಿ ಬಣ್ಣದ ಒಂದು ಬಣ್ಣ ಹೊಂದಿರತಕ್ಕಂತ ತಳಿಯಾಗಿರುತ್ತೆ. ರೈತರು ಈ ತಳಿಯ ಬೀಜಗಳನ್ನ ಬಿತ್ತನೆಗೆ ಕೂಡ ಬಳಕೆ ಮಾಡಿಕೊಂಡು ಒಂದು ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಈ ಎಳ್ಳು ಬೆಳೆಯನ್ನು ಪೂರ್ವ ಮುಂಗಾರಲ್ಲಿ ಬೆಳಿಬಹುದು ಮತ್ತೆ ಮುಂಗಾರಲ್ಲೂ ಕೂಡ ಬೆಳಿಬಹುದು. ಮತ್ತೆ ರೈತರು ಎಲ್ಲಿ ನೀರಾವರಿ ಇರುತ್ತೋ ಸೌಲಭ್ಯ ಇರುತ್ತೋ ಅಂತಹ ರೈತರು ಬೇಸಿಗೆಯಲ್ಲೂ ಕೂಡ ಈ ಎಳ್ಳನ್ನ ಬೆಳೀತಾ ಇದ್ದಾರೆ. ಸೊ ಪೂರ್ವ ಮುಂಗಾರಲ್ಲಿ ಬೆಳೆದ್ರೆ ನಮಗೆ ಒಂದು ಈ ಬೇರೆ ಬೇರೆ ತರಹದ ರೋಗಗಳಿದಾವೆ, ಫಿಲ್ಲೋಡಿ ಅಂತ ಬರುತ್ತೆ, ಆಮೇಲೆ ಈ ಒಂದು ಬೂದಿ ರೋಗ ಅಂತ ಬರುತ್ತೆ, ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ, ಅಂತಹ ರೋಗಗಳಿಂದ ಒಂದು ಸ್ವಲ್ಪ ಮುಕ್ತಿ ಹೊಂದ್ಬೋದು ಈ ತರ ಒಂದು ಪೂರ್ವ ಮುಂಗಾರಲ್ಲಿ. ಮುಂಗಾರಲ್ಲಿ ಬೆಳೆದಾಗ ಈ ತರ ರೋಗಗಳ ಬಾಧೆ ಜಾಸ್ತಿ ಇರ್ತೈತೆ. ರೈತರು ಅದಕ್ಕೆ ಶಿಫಾರಸು ಮಾಡಿರ್ತಕ್ಕಂತ ಕೀಟನಾಶಕಗಳಾಗಲಿ ಅಥವಾ ಒಂದು ಶಿಲೀಂಧ್ರ ನಾಶಕಗಳಾಗಲಿ ಬಳಕೆ ಮಾಡಿಕೊಂಡು ಈ ಒಂದು ಹೆಚ್ಚಿನ ಇಳುವರಿ ಪಡ್ಕೋಬಹುದಾಗುತ್ತೆ. ಮತ್ತೆ ಈಗ ಮಣ್ಣಿನ ಆಯ್ಕೆ ಬಂದಾಗ ಯಾವ ತರ ಮಣ್ಣಿನಲ್ಲಿ ಈ ಎಳ್ಳನ್ನ ಬೆಳಿಬಹುದು ಅಂತ ಹೇಳಿದ್ರೆ, ಜೌಗು ಪ್ರದೇಶ ಅಥವಾ ಹೆಚ್ಚು ಎಲ್ಲಿ ನೀರು ನಿಂದಿರುತ್ತೋ ಆ ತರ ಪ್ರದೇಶವನ್ನು ಬಿಟ್ಟು ಎಲ್ಲಾ ಮಣ್ಣುಗಳಲ್ಲಿ, ಕಪ್ಪು ಆಗಲಿ, ಕೆಂಪು ಮಣ್ಣಾಗಲಿ, ಮಿಶ್ರಿತ ಮಣ್ಣಾಗಲಿ, ಎಲ್ಲಾ ತರದ ಒಂದು ಮಣ್ಣಿನಲ್ಲಿ ಈ ಎಳ್ಳನ್ನ ಬೆಳಿಬೋದಾಗಿದೆ. ಎಳ್ಳು ಆಗಲಿ ಮತ್ತು ಉಚ್ಚೆಳ್ಳಾಗಲಿ ಎರಡೂ ಬೆಳೆಯಲ್ಲೂ ಕೂಡ ಈ ನೀರು ಎಲ್ಲಿ ನಿಂದಿರುತ್ತೋ ಆ ನೀರು ಬಸಿದು ಹೋಗ್ಬೇಕು. ನೀರು ನಿಂತರೆ ಇದಕ್ಕೆ ಒಂದು ಏನು ನಾವು ಸರಗು ರೋಗ ಅಂತ ಕರಿತೀವಿ, ಆ ತರದ ರೋಗಗಳು ಹೆಚ್ಚಾಗಿ ಒಂದು ರೈತರ ಇಳುವರಿ ಕುಂಠಿತಗೊಳ್ಳುವ ಸಮಸ್ಯೆ ಇರುತ್ತೆ. ಸೊ ಆದ ಕಾರಣ ಆ ತರದ ಒಂದು ಭೂಮಿಯನ್ನ ಆಯ್ಕೆ ಮಾಡಿಕೊಂಡು ಬೇಸಾಯ ಮಾಡಿದಾಗ ಹೆಚ್ಚಿನ ಇಳುವರಿ ರೈತರು ಪಡ್ಕೋಬಹುದು. ಮತ್ತೆ 1 ಎಕರೆಗೆ ರೈತರು ಈಗಾಗಲೇ ನಾವು ಸುಮಾರು ಒಂದು ಜಿಲ್ಲೆಗಳಲ್ಲಿ ಅಥವಾ ರೈತರನ್ನ ತರಬೇತಿ ಕಾರ್ಯಕ್ರಮದಲ್ಲಿ ರೈತರಿಗೆ ಕರ್ಕೊಂಬಂದು ಅವ್ರಿಗೆ ಕೇಳಿದಾಗ ನಾವು ಅವರಿಗೆ 1 ಎಕರೆಗೆ 2 ಕೆಜಿ ಬೀಜ ಬಳಸಿ ಅಂತ ಹೇಳ್ತೀವಿ, ಆದರೆ ಅವರು ಅದಕ್ಕೆ ಡಬಲ್ ಬಳಸ್ತಾರೆ. ಮುಖ್ಯ ಕಾರಣ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ಬಿತ್ತಲಿಕ್ಕೆ ನಮ್ಮ ಹತ್ರ ಕೂರ್ಗೆ ಇಲ್ಲ ಅಥವಾ ಲೇಬರ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಚೆಲ್ತಾರೆ, ಎರಚಿ ಬಿಡ್ತಾರೆ. ಆ ಎರಚಿ ಒಂದು ಬೇಸಾಯ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಜಾಸ್ತಿ ಅಂದ್ರೆ ಒಂದು ಕಡೆ 5-10 ಗಿಡಗಳು ಬಂದಿರ್ತವೆ. ಒಂದು ಗಿಡ ಇರೋ ಬದಲು 10 ಗಿಡ ಇದ್ರೆ ಅಲ್ಲಿ ಏನಾಗುತ್ತೆ, ಆ ಕಾಯಿಗಳ ಸಂಖ್ಯೆ ಆಗ್ಲಿ, ಬೆಳವಣಿಗೆ ಕುಂಠಿತಗೊಳ್ಳೋ ಪೈಪೋಟಿ ಆಗ್ಬಿಡ್ತವೆ, ಯಾವುದೇ ತರ ಕವಲುಗಳು ಇರೋದಿಲ್ಲ, ಈ ತರ ಸಮಸ್ಯೆಗಳಿರುತ್ತೆ. ಅದೇ ರೀತಿ ಈಗ ನಿಮ್ಮ ಎಲ್ಲಾ ರೈತರಲ್ಲೂ ಕೂಡ ನಾವು ಕೂರಿಗೆಲ್ಲೇ ಬಿತ್ತನೆ ಮಾಡಿ ಅಂತ ಏನು ಹೇಳೋದಿಲ್ಲ. ಈಗ ನಿಮ್ಗೆ ಎರಚೋದಿದ್ರೆ ಅದಕ್ಕೆ 1 ಕೆಜಿ ಒಂದು ಎಳ್ಳು ಬೀಜಕ್ಕೆ ಒಂದು 3 ಕೆಜಿ ಸ್ಯಾಂಡ್ ಅಂತ ಅಥವಾ ಉಸುಕನ್ನ ನೀವು ಮರಳನ್ನ ಮಿಕ್ಸ್ ಮಾಡಿ, 1 ಕೆಜಿ ಎಳ್ಳು ಬೀಜಕ್ಕೆ 3 ಕೆಜಿ ಉಸುಕು ಅಥವಾ ಮರಳನ್ನ ಮಿಶ್ರಿತ ಮಾಡಿ ನೀವು ಎರಚಿದಾಗ ಅಲ್ಲಿ ಏನಾಗುತ್ತೆ, ಗಿಡಗಳ ಸಂಖ್ಯೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಸಾಂದ್ರತೆ ಕಡಿಮೆ ಆಗುತ್ತೆ. ಕೂರಿಗೆಯಲ್ಲಿ ಬಿತ್ತಿದಾಗ ಸಾಲಿಂದ ಸಾಲಿಗೆ ಸುಮಾರು 30 ಸೆಂಟಿಮೀಟರ್ ಕೊಡಬೇಕು, 1 ಅಡಿ ಕೊಡಬೇಕಾಗುತ್ತೆ, ಮತ್ತೆ ಬೀಜದಿಂದ ಬೀಜಕ್ಕೆ 10 ಸೆಂಟಿಮೀಟರ್ ಕೊಡಬೇಕಾಗುತ್ತೆ. ಸೊ ಈ ತರ ಒಂದು ಅಂತರದಲ್ಲಿ ಬಿತ್ತನೆ ಮಾಡಿದಾಗ ಮತ್ತೆ ಹೆಚ್ಚಾಗಿ ಈಗ ನಾವೇನ್ ಮಾಡ್ತೀವಿ, ರೈತರು ಒಂದು ಬಿತ್ತಿದ 25-30 ದಿನದೊಳಗೇನೆ ಒಂದ್ಸಾರಿ ಎಡೆ ಕುಂಟಿ ಹೊಡೆಯೋದಾಗಲಿ ಅಥವಾ ಈ ಒಂದು ಕಳೆಗಳನ್ನ ನಿವಾರಣೆ ಮಾಡಿಕೊಂಡು ಆ ಗಿಡಕ್ಕೆ ಮಣ್ಣು ಏರಿಸಿ ಈ ತರದ ಒಂದು ಬೇಸಾಯ ಕ್ರಮ ಮಾಡಿದಾಗ ಒಂದು ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಅದೇ ರೀತಿ ಈಗ ರೈತರು ಏನ್ ಮಾಡ್ತಾರೆ, ಒಂದೇ ಒಂದು ತಮ್ಮಲ್ಲಿರ್ತಕ್ಕಂಥ ಬೀಜಗಳನ್ನು ಬಳಕೆ ಮಾಡ್ತಾ ಇರ್ತಾರೆ. ಇಳುವರಿ ಹೆಚ್ಚಾಗಿ ತೆಗಿಬೇಕಂತ ಹೇಳಿದ್ರೆ ನೂತನವಾಗಿ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಮತ್ತೆ ಈ ಬೇರೆ ಬೆಳೆಗಳಿರ್ತಕ್ಕಂಥ ಸಂಕರಣ ತಳಿಗಳೇನಿದಾವಲ್ಲ ಆ ತರ ಇದರಲ್ಲಿ ಯಾವುದೇ ತರ ಸಂಕರಣ ತಳಿಗಳಿರಲ್ಲ. ತಾವು ತಳಿಗಳನ್ನ ತೆಗೆದುಕೊಂಡಾಗ ನೀವು 3 ವರ್ಷ ಅವೇ ಬೀಜಗಳನ್ನ ಒಂದು ಸ್ವಲ್ಪ ನೀವು ನೀಟಾಗಿ ಪ್ಯೂರಿಫೈ ಮಾಡಿಕೊಂಡು ಏನಾದರೂ ಅದರಲ್ಲಿ ಬೇರೆ ಬೇರೆ ತರ ಮಿಕ್ಸರ್ ಕಂಡ್ರಾಗ ಅದನ್ನು ತೆಗೆದುಹಾಕಿ ಆ ತರದ ಬೀಜಗಳನ್ನ ಬಳಕೆ ಮಾಡ್ಕೊಂಡ್ರೆ ನೀವು ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಈ GKVK S1 ಅಥವಾ ಬರ್ಣಿ ಅಂತ ಹೇಳಿ ನಾವು ಹೊಸ ತಳಿ ಅಂತ ಏನು ಹೇಳಿದೆ, ಈ ಹೊಸ ತಳಿ ಸುಮಾರು 1 ಎಕರೆಗೆ 2-2.5 ಕ್ವಿಂಟಲ್ ಇಳುವರಿ ಕೊಡುತ್ತೆ. ಸೊ ರೈತರು ಕೆಲವೊಬ್ಬ ರೈತರು 4 ಕ್ವಿಂಟಲ್ ಪ್ರತಿ ಎಕರೆಗೆ ಕೂಡ ತೆಗೆದಿರೋರು ಇರ್ತಾರೆ. ಆದ ಕಾರಣ ನೀವು ಯಾವ ತರ ಬೇಸಾಯ ಮಾಡ್ತೀರಿ ಆ ತರ ಇಳುವರಿಯ ಮಟ್ಟ ಇರುತ್ತೆ. ನಿಜವಾಗಿ ಹೇಳ್ಬೇಕಂದ್ರೆ ಈ ಎಳ್ಳು ನಮಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಹೋಮ ಹವನ ಇದರಲ್ಲೂ ಕೂಡ ಅದು ತುಂಬ ಪ್ರಾಮುಖ್ಯತೆಯನ್ನು ಬಳಸ್ಕೊಂಡಿದೆ. ಹಾಗಾಗಿ ಎಳ್ಳು ತುಂಬ ಪ್ರಾಮುಖ್ಯವಾದ ಒಂದು ಬೆಳೆ ಅಂತಾನೆ ಹೇಳಬೇಕು. ಎಳ್ಳಿಲ್ಲದೆ ನಮಗೆ ಆಗಲ್ಲ, ಎಳ್ಳಿನ ಅವಶ್ಯಕತೆ ತುಂಬ ಇದೆ. ಹಾಗೆ ಇದ್ರ ಬೇಸಾಯದ ಕ್ರಮದ ಬಗ್ಗೆ ಹೇಳಿದ್ರಿ, ಈಗ ನಮಗೆ ಹುಚ್ಚೆಳ್ಳು ಬಗ್ಗೆ ಹೇಳಿ. ಹುಚ್ಚೆಳ್ಳು ಯಾವ ಥರ ಅದರ ಬೇಸಾಯ ಮಾಡಬೇಕಾಗುತ್ತೆ, ಅದರ ಉಪಯೋಗ ಯಾವ ಥರ ಇರುತ್ತೆ, ಒಂದೊಂದಾಗಿ ಹೇಳಿ ಡಾಕ್ಟರ್ ಯಮನೂರ್ ಅವರೇ. ಹುಚ್ಚೆಳ್ಳು ಇದು ಕೂಡ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಎಣ್ಣೆಕಾಳು ಬೆಳೆ ಅಂತೇಳಿ ಕರಿತೀವಿ. ಅಂದರೆ ಈ ಒಂದು ಬೆಳೆ ನಾವು ಆಫ್ರಿಕಾ ಕಣದಲ್ಲಿರ್ತಕ್ಕಂಥ ಇಥಿಯೋಪಿಯಾದಲ್ಲಿ ಈ ಬೆಳೆಯನ್ನು ಆವಿಷ್ಕಾರ ಮಾಡಲಾಯಿತು. ಆದರೆ ನಮ್ಮ ಭಾರತದಲ್ಲಿ ಇದರ ಒಂದು ಒಂದು ವಿಸ್ತೀರ್ಣ ಆಗಲಿ ಅಥವಾ ಬೆಳವಣಿಗೆ ಮಾಡೋದಾಗಲಿ ಸುಮಾರು ವರ್ಷಗಳ ಹಿಂದೆ, ಸುಮಾರು 2000 ವರ್ಷದ ಹಿಂದೆ ಕೂಡ ಈ ಬೆಳೆಯನ್ನು ನಾವು ಕಾಣಬಹುದಾಗಿದೆ. ಸೊ ಇದು ಒಂದು ಪಾರಂಪರಿಕ ಎಣ್ಣೆಕಾಳು ಬೆಳೆ ಅಂತೇಳಿ ಕರಿತೀವಿ ನಾವು. ಈ ಹುಚ್ಚೆಳ್ಳು ಇದನ್ನು ನಾವು ಕಾರೆಳ್ಳು ಅಥವಾ ಗುರೆಳ್ಳು ಅಂತ ಕೂಡ ಕರಿತೀವಿ. ಈ ಒಂದು ಹುಚ್ಚೆಳ್ಳಿನಲ್ಲಿ ಈ ರೈತರು ಸುಮಾರು, ನಾವು ಇತ್ತೀಚಿನ ದಿನಗಳಲ್ಲಿ ಈಗ ಎಪಿಕಲ್ಚರ್ ಅಂತ ಕರಿತೀವಿ, ಈಗ ಜೇನು ಸಾಕಾಣಿಕೆ ಬಹಳಷ್ಟು ಪ್ರಗತಿಯಲ್ಲಿದೆ. ಎಲ್ಲೆಲ್ಲಿ ಜೇನು ಸಾಕಾಣಿಕೆ ರೈತರು ಇದ್ದಾರೆ, ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅಂತಹ ರೈತರು ಪ್ರತಿ ಋತುವಿನಲ್ಲೂ ಕೂಡ ಈ ಹೂಗಳು ಬರುವಂತ ಸಮಯದಲ್ಲಿ ಅಂದ್ರೆ ಹೂಗಳು ಉತ್ಪಾದನೆ ಜಾಸ್ತಿ ಆಗ್ತಾ ಇರುತ್ತೆ. ಆ ತರವಾಗಿ ಅವರು ಬಿತ್ತನೆ ಮಾಡ್ಕೋತಾರೆ. ಅಂದ್ರೆ ಒಂದ್ ತಿಂಗಳು ಬಿಟ್ಟು ಪ್ರತಿ ತಿಂಗಳು ಕೂಡ ಬಿತ್ತನೆ ಮಾಡ್ಕೊಂಡು ಅಂದ್ರೆ ಇದರ ಹೂ ಕಂಟಿನ್ಯೂಸ್ ಆಗಿರ್ಬೇಕು. ಇನ್ನೊಂದು ಹೇಳ್ಬೇಕಂದ್ರೆ ಈಗ ಗುರೆಳ್ಳು ಅಥವಾ ತಾವು ಹುಚ್ಚೆಳ್ಳು ಅಂದ್ರಲ್ಲ, ಇದು ಕೂಡ ಖಾದ್ಯದಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಗುರೆಳ್ಳು ಅಂತ ಅಥವಾ ಹುಚ್ಚೆಳ್ಳು ಇದ್ರ ಪೌಡರ್ ಮಾಡಿ ಚಟ್ನಿ ರೂಪದಲ್ಲಿ ಉಪಯೋಗಿಸ್ತಾರೆ. ಇದು ತಿಂಡಿ ಅದರ ಜೊತೆಗೆ ಉಪಯೋಗಿಸ್ತಾರೆ. ಸಾಕಷ್ಟು ಉಪಯೋಗ ಇದೆ ನಮ್ಮ ಈ ಒಂದು ಗುರೆಳ್ಳು ಅಥವಾ ಹುಚ್ಚೆಳ್ಳು ಮೇಲೆ. ಈಗ ನೀವು ಈಗಾಗಲೇ ಹೇಳಿದಾಗೆ ಇದೊಂದು ಗುರೆಳ್ಳು ಬರೀ ನಾವು ಚಟ್ನಿ ಪುಡಿ ಅಷ್ಟೇನೆ ಅಲ್ಲದೇನೆ ಹುಚ್ಚೆಳ್ಳು ಎಣ್ಣೆ ಅಥವಾ ಗುರೆಳ್ಳು ಎಣ್ಣೆನಲ್ಲಿ ಸುಮಾರು ಒಂದು ಉಪಯುಕ್ತವಾಗಿರ್ತಕ್ಕಂಥ ಪದಾರ್ಥಗಳಿದಾವೆ. ಅಂದ್ರೆ ω3 ಅಂತ ಹೇಳ್ಬೋದು ಅಥವಾ ω6 ಅಂತ ಹೇಳಿ. ಸೊ ಈ ತರ ಕೊಬ್ಬಿನ ಆಮ್ಲಗಳಿರೋದ್ರಿಂದ, ಈ ಕೊಬ್ಬಿನ ಆಮ್ಲಗಳು ಸಮೃದ್ಧವಾಗಿರೋದ್ರಿಂದ ಈ ಹುಚ್ಚೆಳ್ಳು ಎಣ್ಣೆಯಲ್ಲಿ, ಸೊ ಇದು ಹೃದಯವನ್ನು ಆರೋಗ್ಯಕರವಾಗಿಡಲು ಈ ಎಣ್ಣೆ ಬಹಳಷ್ಟು ಮುಖ್ಯವಾಗಿರುತ್ತೆ. ಸೊ ಇದು ಕೂಡ ಒಂದು ಒಂದು ನಾವು ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಎಳ್ಳು ಆಗಲಿ ಹುಚ್ಚೆಳ್ಳು ಆಗಲಿ ಇವನ್ನ ಬಳಕೆ ಮಾಡ್ತಾ ಇದ್ರೆ ಬಹಳಷ್ಟು ಆರೋಗ್ಯ ಸಮೃದ್ಧವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈಗ ನಾವು ರೈತರು ಆಗಲಿ ಅಥವಾ ನಮ್ಮ ಎಲ್ಲರೂ ಈಗ ಯಾವುದೇ ತರ ಒಂದೇ ಎಣ್ಣೆ ಬಳಕೆ ಮಾಡಿ, ಯಾವುದೇ ಋತು ಆಗಲಿ, ಬೇಸಿಗೆ ಆಗಲಿ ಅಥವಾ ಮಳೆಗಾಲ ಆಗಲಿ ಅಥವಾ ಚಳಿಗಾಲ ಆಗಲಿ, ಏನ್ ಮಾಡ್ತಾರೆ, ಒಂದೇ ತರದ ಎಣ್ಣೆ ಬಳಕೆ ಮಾಡ್ತಾರೆ. ಶೇಂಗಾ ಎಣ್ಣೆ ಬಳಸೋರು ಶೇಂಗಾ ಎಣ್ಣೆ ಬಳಸೋರು, ಸಾಸಿವೆ ಎಣ್ಣೆ ಬಳಸೋರು ಅದೇ ಎಣ್ಣೆ ಎಣ್ಣೆ. ಆ ರೀತಿ ಎಣ್ಣೆಯನ್ನು ಅಡಿಗೆಗೆ ಬಳಕೆ ಮಾಡದೆ ಋತುಗೆ ತಕ್ಕಂಗೆ ಎಣ್ಣೆಗಳನ್ನು ಬಳಕೆ ಮಾಡಿದ್ರೆ ನಮ್ಮ ಆರೋಗ್ಯದ ಕೂಡ ಒಂದು ಉತ್ತಮವಾಗಿ ಇಟ್ಕೊಳ್ಳಕ್ಕೆ ಅನುಕೂಲ. ಡಾಕ್ಟರ್, ಇನ್ನೊಂದು ಸಂಶಯ ಏನಂದ್ರೆ, ಈಗ ಒಂದೇ ಎಣ್ಣೆ ಬಳಸ್ತಾ ಹೋದ್ರೆ ಅವರು ದೇಹ ಅದಕ್ಕೆ ಸರಿ ಹೋಗ್ತದೆ, ಅಥವಾ ಈಗ ಬದಲಾವಣೆ ಮಾಡಿದ್ರೆ ಸ್ವಲ್ಪ ಏನೋ ವ್ಯತ್ಯಾಸ ಆಗ್ಬೋದಲ್ಲ? ಏನು ಏನಂದ್ರೆ ಸರ್, ಈಗ ನಾವು ಋತುಮಾನವಾರು ಅಡಿಗೆ ಎಣ್ಣೆ ಬಳಕೆ ಮಾಡ್ತಾ ಹೋದ್ರೆ, ಈಗ ನಾವು ಯಾಕೆ ಋತುಮಾನವಾಗಿ ಅಡಿಗೆ ಎಣ್ಣೆನ ಬದಲಿ ಮಾಡಬೇಕು ಅಂತ ಹೇಳಿದ್ರೆ, ಈಗ ಏನಾಗುತ್ತೆ ಬೇಸಿಗೆ ಕಾಲದಲ್ಲಿ, ಈಗ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಜಾಸ್ತಿ ಉಷ್ಣಾಂಶ ಇರುತ್ತೆ, ಅವಾಗ ಸುಲಭವಾಗಿ ಜೀರ್ಣವಾಗಿರ್ತಕ್ಕಂತ ಎಣ್ಣೆ ಬಳಕೆ ಮಾಡಬೇಕಾಗುತ್ತೆ ನಾವು ಅಡಿಗೆಯಲ್ಲಿ. ಅಂದ್ರೆ ಅಡಿಗೆ ಎಣ್ಣೆ ಬಳಸಿದಾಗ ನಾವು ತಿಂದಿರ್ತಕ್ಕಂಥ ಆಹಾರ ಸುಲಭವಾಗಿ ಜೀರ್ಣವಾಗಬೇಕು, ಯಾಕಂದ್ರೆ ಉಷ್ಣಾಂಶ ಜಾಸ್ತಿ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ಸೂರ್ಯಕಾಂತಿ ಎಣ್ಣೆಯನ್ನ ಬಳಕೆ ಮಾಡಬೇಕಾಗುತ್ತೆ. ಮತ್ತೆ ಕುಸುಬೆ ಎಣ್ಣೆ, ಈಗ ಸ್ಯಾಫ್ಲವರ್ ಅಂತ ಕರಿತೀವಿ, ಕುಸುಬೆ ಎಣ್ಣೆ ಕೂಡ ನಾವು ಬೇಸಿಗೆಯಲ್ಲಿ ಹೆಚ್ಚಾಗಿ ಬಳಕೆ ಮಾಡಬಹುದು. ಮತ್ತೆ ಈಗ ರೈಸ್ ಬ್ರಾನ್ ಅಂತ ಕೂಡ ಕರಿತೀವಿ, ಪ್ಯಾಡಿ ತೌಡಿಂದ, ಈಗ ಭತ್ತದ ತೌಡಿಂದ ಎಣ್ಣೆ ತೆಗೆದು ಆ ಎಣ್ಣೆಯನ್ನು ಕೂಡ ಈ ಬೇಸಿಗೆ ಕಾಲದಲ್ಲಿ ಈ ತರದ ಎಣ್ಣೆಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಚಳಿಗಾಲಕ್ಕೆ ಬಂದಾಗ, ಚಳಿಗಾಲದಲ್ಲಿ ಏನಾಗುತ್ತೆ, ಈಗ ಉಷ್ಣವನ್ನ ಬಿಡುಗಡೆ ಮಾಡತಕ್ಕಂತ ಎಣ್ಣೆ ಬೇಕಾಗುತ್ತೆ ಅಲ್ಲಿ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಹೊರಗಡೆ ಕೂಡ ಚಳಿ ಇರುತ್ತೆ, ಮತ್ತೆ ನಮ್ಮ ಬಾಡಿಯಲ್ಲಿ ಕೂಡ ಕೋಲ್ಡ್ ಆದಾಗ ಅವಾಗ ನಮ್ಮ ಬಾಡಿ ತಡ್ಕೊಂಡು ಶಕ್ತಿ ಇರಲ್ಲ. ಸೊ ಆದ ಕಾರಣ ಉಷ್ಣ ಉತ್ಪಾದಕ ಗುಣವನ್ನು ಹೊಂದಿರತಕ್ಕಂತ ಎಣ್ಣೆಗಳನ್ನ ಬಳಕೆ ಮಾಡೋದು ಅತಿ ಸೂಕ್ತ. ಯಾವ ಉಷ್ಣ ಉತ್ಪಾದನೆ ಮಾಡ್ತಕ್ಕಂತ ಎಣ್ಣೆಗಳು ಅಂತ ಹೇಳಿದ್ರೆ ಎಳ್ಳೆಣ್ಣೆ, ಈಗ ಸಾಸಿವೆ ಎಣ್ಣೆ, ಈಗ ಶೇಂಗಾ ಎಣ್ಣೆ. ಸೊ ಈ ತರದ ಎಣ್ಣೆಗಳನ್ನ ನಾವು ಒಂದು ಚಳಿಗಾಲದಲ್ಲಿ ಉಪಯೋಗಿಸಬೇಕು ಅಡಿಗೆ ಎಣ್ಣೆಯಾಗಿ. ಮತ್ತಿನ್ನು ಈಗ ಮಳೆಗಾಲದಲ್ಲಿ ಬಂದಾಗ, ಈಗ ಮಳೆಗಾಲದಲ್ಲಿ ಏನಾಗುತ್ತೆ, ಅಲ್ಲಿ ಮಳೆಯ ವಾತಾವರಣ ಇರೋದ್ರಿಂದ ಹೆಚ್ಚಾಗಿ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಸೋಂಕು ಜಾಸ್ತಿ ಆಗ್ತಾ ಇರುತ್ತೆ. ಈಗ ಸೋಂಕು ನಿರೋಧಕ ಸಾಮರ್ಥ್ಯ ಇರತಕ್ಕಂತ ಅಡಿಗೆ ಎಣ್ಣೆ ಬಳಕೆ ಮಾಡಬೇಕಾಗುತ್ತೆ. ಈಗ ಸೋಂಕು ನಿರೋಧಕತೆ ಸಾಮರ್ಥ್ಯ ಹೊಂದಿರತಕ್ಕಂತ ಎಣ್ಣೆಗಳು ಯಾವ್ಯಾವ ಹೇಳ್ತಿದ್ರೆ, ಈಗ ಕೊಬ್ಬರಿ ಎಣ್ಣೆ ಆಗಲಿ, ಆಮೇಲೆ ಸಾಸಿವೆ ಎಣ್ಣೆ ಮತ್ತೆ ನಾವು ತಾಳೆ ಎಣ್ಣೆ ಈಗ ಪಾಮ್ ಆಯಿಲ್ ಅಂತ ಹೇಳ್ತೀವಿ ಅಂತ ಎಣ್ಣೆಗಳನ್ನ ನಾವು ಈ ಒಂದು ಮಳೆಗಾಲದಲ್ಲಿ ಬಳಕೆ ಮಾಡಿದಾಗ ಹೆಚ್ಚು ಒಂದು ಆರೋಗ್ಯವಂತರಾಗಿ ಇರಬಹುದು. ಒಂದೇ ತರ ಅಡುಗೆ ಎಣ್ಣೆ ಬಳಕೆ ಮಾಡದೆ ಋತುಗೆ ತಕ್ಕಂತೆ ಈಗ ನಾವು ಬೇರೆ ಬೇರೆ ಋತುಗೆ ನಮ್ಗೆ ಬೇರೆ ಬೇರೆ ತರದ ಹಣ್ಣುಗಳು ಸಿಗ್ತವೆ. ಸೊ ಯಾವ್ಯಾವ ತರದ ಹಣ್ಣುಗಳು ಮಾರ್ಕೆಟಿಗೆ ಬರ್ತಾವೋ ಆ ಋತುಗೆ ಸಂಬಂಧಪಟ್ಟಿರ್ತವೆ. ಹೌದು, ಈಗ ಪಪ್ಪಾಯ ಹಣ್ಣು ಬರ್ತದೆ, ಮತ್ತೆ ಮಾವು ಬರುತ್ತೆ, ಬೇರೆ ಬೇರೆ ಹಣ್ಣು, ಹಲಸಿನ ಹಣ್ಣು ಬರುತ್ತೆ. ಅದು ಋತುವಿಗೆ ತಕ್ಕ ಅವನ್ನ ಉಪಯೋಗಿಸಬೇಕು ಅಂತ. ಅದೇ ತರ ನಮ್ಮ ಎಲ್ಲ ಅಡುಗೆ ಕೂಡ ಹಾಗೆ ಋತುಮಾನಕ್ಕೆ ತಕ್ಕಂಗೆ ಇರಬೇಕಾಗುತ್ತೆ. ಅಂದ್ರೆ ಇದು ನಾವು ಹಳೆ ಋತುವಿನ ಈ ಒಂದ್ ವೇಳೆ ಈಗ ಶೇಂಗಾ ಎಣ್ಣೆ ಅಥವಾ ಇನ್ಯಾವುದೇ ಎಣ್ಣೆ ನಾವು ಬಳಸಿದ್ರೆ ಅದು ಹಳೆ ಋತುವಿನ ಎಣ್ಣೆನ ನಾವು ಈ ಋತುವಿಗೆ ತಂದ್ಕೊಂಡು ನಾವು ಉಪಯೋಗಿಸ್ತಾ ಇದ್ದೇವೆ ಅಂತ ಆಗುತ್ತೆ. ಈಗ ನಮಗೆ ಈಗ ರೈತರಾಗ್ಲಿ ಈಗ ಅದಕ್ಕಾಗಿನೇ ಈಗ ಕೆಲವೊಂದು ಬೆಳೆಗಳನ್ನ ಈಗ ಪಾರಂಪರಿಕವಾಗಿ ಬೆಳೆ ಅಂತ ಏನು ಕರಿತೀವಿ, ಆ ಪಾರಂಪರಿಕವಾಗಿ ಅಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಆ ಬೆಳೆ ಬರಂಗ ಬೆಳಕಂತ ಬರ್ತಾ ಇರ್ತಾರೆ. ಹಂಗಾಗಿ ಈಗ ನಾವೇನ್ ಮಾಡಿದೀವಿ, ನಮಗೆ ಯಾವ್ದು ಹೆಚ್ಚಿಗೆ ಸಿಗುತ್ತೆ ಅದನ್ನೇ ಬಳಕೆ ಮಾಡ್ತೀವಿ. ಹೌದು, ಆ ತರ ಮಾಡಲಾರ್ದೇನೆ ಈ ತರ ಋತುಮಾನವಾಗಿ ಎಣ್ಣೆ ಅಡಿಗೆ ಎಣ್ಣೆ ಕೂಡ ನಿಮ್ಮ ಆರೋಗ್ಯ ಕೂಡ ಅದೇ ತರ ಇರ್ತದೆ. ಹೌದು, ಋತುಮಾನಕ್ಕೆ ನಮ್ಮ ದೇಹ ಹೊಂದ್ಕೊಳ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಋತುಮಾನಕ್ಕೆ ತಕ್ಕ ಹೊಂದ್ಕೊಂಡಾಗೆ ಈ ಯಾವ್ಯಾವ ಬೆಳೆಗಳು ಬೇಕಾಗ್ತದೋ ಆ ಬೆಳೆಗಳು ಬಂದಿರ್ತದೆ, ಅವನ್ನ ನೀವು ಉಪಯೋಗಿಸ್ಕೋಬಹುದು. ಮತ್ತೆ ಇನ್ನೊಂದು ನಾನು ಎಲ್ರಿಗೂ ಈ ಮಾಹಿತಿ ರೈತರಿಗೆ ಅಷ್ಟೇ ಅಲ್ಲ ಎಲ್ಲಾ ಜನರಿಗೂ ಕೂಡ ನಾನು ಹೇಳೋದಾದ್ರೆ, ನಾವು ಈ ಕೃಷಿ ಮೇಳದಲ್ಲಿ ಒಂದು ನಮ್ಮ ಸ್ಟಾಲ್ ಅಲ್ಲಿ ಎಕ್ಸಿಬಿಷನ್ ಮಾಡಿದ್ದೀವಿ, ಏನಂತ ಹೇಳಿದ್ರೆ ಎಷ್ಟು ಎಣ್ಣೆಯನ್ನ ನಾವು ತಿಂತಾ ಇದೀವಿ ಅಂತೇಳಿ. ಈಗ ನಮ್ಗೆ ಸುಮಾರು 1950ರಲ್ಲಿ ಒಬ್ಬ ಮನುಷ್ಯನಿಗೆ 2.5-3 ಕೆಜಿ ಇತ್ತು ಒಂದ್ ವರ್ಷಕ್ಕೆ. 1950ರಲ್ಲಿ ಈಗ ನಾವು 2025ಕ್ಕೆ ನೋಡೋದಾದ್ರೆ ಸುಮಾರು 24 ಲೀಟರ್ ಎಣ್ಣೆ ತಿಂತಾ ಇದೀವಿ ಒಬ್ರು ಒಬ್ಬ ಮನುಷ್ಯ ಒಂದು ವರ್ಷಕ್ಕೆ ನೋಡಿ. ಅಂದ್ರೆ ನಮಗೆ ಎಷ್ಟು ತಿನ್ಬೇಕು ಅಂತ ಈಗ ನಮ್ಗೆ ICMR ರೆಕಮೆಂಡೇಶನ್ ಪ್ರಕಾರ ಹೇಳೋದಾದ್ರೆ ಸುಮಾರು ಒಬ್ಬ ಮನುಷ್ಯ ಒಂದು ವರ್ಷಕ್ಕೆ 12 ಲೀಟರ್ ಎಣ್ಣೆ ತಿನ್ಬೇಕು ಅಷ್ಟೇ ಅಷ್ಟೇ. ಆದ್ರೆ ನಾವು 24-25 ಲೀಟರ್ ಆಲ್ಮೋಸ್ಟ್ ಎರಡು ಪ್ರಮಾಣದಷ್ಟು ದ್ವಿಗುಣ ಮಾಡ್ಬಿಟ್ಟಿದೀವಿ. ನಮ್ಮ ಉಪಯೋಗನ ಜಾಸ್ತಿ ಮಾಡ್ತಾ ಇದೀವಿ ಎಣ್ಣೆ, ಎಣ್ಣೆ ತಿನ್ನೋದು ಜಾಸ್ತಿ ಮಾಡ್ತಾ ಇದೀವಿ, ಬೆಳೆಯೋದು ಕಡಿಮೆ ಮಾಡ್ತಾ ಇದೀವಿ. ಓಹೋ, ಈಗ ನಾವು ಆಮದು ಮಾಡ್ಕೊಳ್ಬೇಕಾಗಿದೆ. ಈಗ ಅದಕ್ಕಾಗಿನೇ ಬೇರೆ ದೇಶದ ಒಂದು ಎಣ್ಣೆ ಕಾಳು ಬೆಳೆಗೆ ನಾವು ಅವಲಂಬಿತರಾಗಿರ್ತೇವೆ. ಆದ್ರೆ ಎಣ್ಣೆಯನ್ನ ಕಡಿಮೆ ಪ್ರಮಾಣದಲ್ಲಿ ತಿಂದಾಗ ಮತ್ತೆ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಳಕೊಂಡು ನಾವೇ ನಾವು ನಮ್ಮ ಬೇರೆ ದೇಶದಿಂದ ಅವಲಂಬಿತರಾಗದೆ ನಮ್ಮಲ್ಲೇ ಸ್ವಾವಲಂಬಿಗಳಾಗಿ ಮಾಡ್ಕೋಬಹುದು ನಾವು ಎಣ್ಣೆ ಕಾಳು ಬೆಳೆಗಳಲ್ಲಿ. ಸೊ ಆದ ಕಾರಣ ರೈತರು ಈಗ ಎಣ್ಣೆ ಕಾಳುಗಳು ಯಾವುದೇ ಎಣ್ಣೆ ಕಾಳುಗಳಾಗ್ಲಿ ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟು ತಮ್ಮಷ್ಟಕ್ಕೆ ತಾವೇ ಬೆಳ್ಕೊಂಡ್ರೆ ಬಹಳಷ್ಟು ಸೂಕ್ತವಾಗಿರುತ್ತೆ. ಆಮೇಲೆ ಗಾಣಗಳ ಎಣ್ಣೆಗಳು ಇದಾವೆ, ಈಗ ಗಾಣದ ಎಣ್ಣೆ ಬಹಳಷ್ಟು ಮಹತ್ವ ಪಡ್ಕೊಳ್ತಾ ಇದಾವೆ. ಈಗ ನಾವು ಬೇರೆ ಬೇರೆ ಬ್ರಾಂಡ್ ಅಡುಗೆ ಎಣ್ಣೆ ನೋಡಬಹುದು. ಆದ್ರೆ ಈಗ ನಿಮ್ಮಲ್ಲೇನೆ ನಿಮ್ಮ ಮನೆಯಲ್ಲೇನೆ ನೀವೇ ಇನ್ಸ್ಟಂಟ್ ಆಗಿ ಎಣ್ಣೆಯನ್ನ ತಕ್ಕೊಂಡು ಅಡಿಗೆ ಮಾಡಬಹುದು. ಆ ತರ ಮಷಿನ್ಗಳು ಕೂಡ ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇರ್ತವೆ. ಈಗ 1/2 ಕೆಜಿ ಕೆಪಾಸಿಟಿ ಆಗಲಿ, 1 ಕೆಜಿ ಕೆಪಾಸಿಟಿ ಆಗಲಿ, ನೀವು ಸುಮ್ಮನೆ ಬೀಜಗಳ ಎಣ್ಣೆ ಕಾಳು ಬೀಜಗಳನ್ನ ಈಗ ಶೇಂಗಾ ಹಾಕಿದ್ರೆ ಶೇಂಗಾ ಎಣ್ಣೆ ಬಂದ್ಬಿಡುತ್ತೆ, ಅದನ್ನ ತಗೊಂಡು ತೆಂಗಿನಕಾಯಿ ಬರುತ್ತೆ ತೆಂಗಿ. ಆ ತರ ಅಂದ್ರೆ ಅಷ್ಟು ಈಗ ಒಂದು ಟೆಕ್ನಾಲಜಿ ಮುಂದೋಗಿದೆ. ಈ ಆರೋಗ್ಯ ದೃಷ್ಟಿಯಿಂದ ಕಡಿಮೆ ಎಣ್ಣೆ ಬೆಳೆಸಿ ಮತ್ತೆ ಈ ಒಂದು ಎಣ್ಣೆಕಾಳು ಬೆಳೆಗಳ ಬಗ್ಗೆ ಒಲವು ಇರಲಿ, ಮತ್ತೆ ಒಂದು ನೂತನ ತಳಿಗಳು ಅಥವಾ ಸಂಕರ್ಣ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ರೈತರು ಹೆಚ್ಚಾಗಿ ಒಂದು ಲಾಭದಾಯಕ ಕೃಷಿಯನ್ನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದೀನಿ. ಮತ್ತೆ ಇನ್ನು ಉಚ್ಚೆಳ್ಳು ನಾವು KBN 1 ಅಥವಾ KBN 2 ಅಂತ ಎರಡು ತಳಿಗಳಿದೆ ಉಚ್ಚೆಳ್ಳಲ್ಲಿ. ಸೊ KBN 2 ಅಂತೇಳಿ ನೂತನವಾಗಿ ಬಿಡುಗಡೆ ಮಾಡತಕ್ಕಂತ ಉಚ್ಚೆಳ್ಳು ತಳಿ. ಸೊ ಇದು ಸುಮಾರು 1.2 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ ಕೊಡುತ್ತೆ. ಇದರ ಬೀಜ ನಮ್ಮ ಕೃಷಿ ವಿಷಯದಲ್ಲಿ ಲಭ್ಯ ಇರ್ತವೆ, ರೈತರು ಅದರ ಸದುಪಯೋಗ ಪಡ್ಕೋಬೇಕು. ಮತ್ತೆ ಇದರಲ್ಲೂ ಕೂಡ ಅಷ್ಟೇ, ಈಗ 1 ಎಕರೆಗೆ ಬರೀ 600 ಗ್ರಾಮ್ ಬೀಜ ಬೇಕು, ಅಂದ್ರೆ 1/2 ಕೆಜಿಯಿಂದ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ರೈತರು 2-3 ಕೆಜಿ 1 ಎಕರೆಗೆ ಬಳಸ್ತಾರೆ, ಜಾಸ್ತಿ ಡಬಲ್ ಬಳಸ್ಬಿಡ್ತಾರೆ. ಯಾಕಂದ್ರೆ ಇದರ ಬೀಜಗಳ ಲಭ್ಯತೆ ಮೊದಲೇ ಕಡಿಮೆ ಇರುತ್ತೆ, ಚಿಕ್ಕದಿರ್ತಾವಲ್ಲ ಬೀಜ. ಹೌದು, ಎರಚಿಬಿಡ್ತಾರೆ, ಎರಚ್ತಾರೆ. ಆಮೇಲೆ ಈಗ ನೀವು 1/2 ಕೆಜಿಯಿಂದ 2 ಕ್ವಿಂಟಲ್ ತೆಗೆಯದಂಗೆ, 3 ಕೆಜಿಯಿಂದ 1 ಕ್ವಿಂಟಲ್ ತೆಗೆಯದಂಗೆ, ಸೊ ಅದಕ್ಕೆ ಈ ತರದ ಸಣ್ಣ ಸಣ್ಣ ಒಂದು ಕಿರು ಎಣ್ಣೆಕಾಳುಗಳು ಅಂತ ಏನು ಕರಿತೀವಿ ನಾವು, ಮೈನರ್ ಆಯಿಲ್ ಸೀಡ್ಸ್ ಅಂತ, ಇವಕ್ಕೂ ಕೂಡ ಒತ್ತು ಕೊಟ್ಟು ರೈತರು ಒಂದು ಬೇಸಾಯ ಕ್ರಮ ಮಾಡ್ಕೋಬೇಕು ಮತ್ತೆ ಹೆಚ್ಚಿನ ಲಾಭ ಕೂಡ ಪಡ್ಕೋಬೇಕಂತೇಳಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಬೇಸಾಯ ಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ. ಹುಚ್ಚೆಳ್ಳು ಕೂಡ ಈಗ ಸಾಲಿಂದ ಸಾಲಿಗೆ, ಒಂದಡಿ ಸಾಲಿಂದ ಸಾಲಿಗೆ ಮತ್ತೆ ಬೀಜದಿಂದ ಬೀಜಕ್ಕೆ ಸುಮಾರು 10 ಸೆಂಟಿಮೀಟರ್ ಅಂತ ಹೇಳ್ತೀವಿ ಅಂತರ. ಮತ್ತೆ ಈ ಒಂದು ಹುಚ್ಚೆಳ್ಳನ್ನ ಮುಂಗಾರಲ್ಲೂ ಕೂಡ ಬೆಳಿಬಹುದು ಮತ್ತೆ ಹಿಂಗಾರಲ್ಲೂ ಕೂಡ ಬೆಳಿಬಹುದು. ರೈತರು ಯಾವ ಋತುವಿನಲ್ಲೂ ಕೂಡ ಇದನ್ನು ಬೆಳಿಬಹುದು. ನಾನು ಈಗಾಗಲೇ ಹೇಳಿದ್ನೆ, ಜೇನು ಕೃಷಿ ಮಾಡುವವರು ಪ್ರತಿ ಋತುವಿನಲ್ಲೂ ಕೂಡ ಇದನ್ನ ಬಿತ್ತನೆ ಮಾಡ್ತಾರೆ. ಯಾವ್ಯಾವ ಪ್ರದೇಶದಲ್ಲಿ ಬೆಳಿಬಹುದು ಇದು? ಸೊ ಇದು ಒಂದು ಈಗ ಕಪ್ಪು ಮಣ್ಣಾಗಲಿ ಅಥವಾ ಕೆಂಪು ಮಣ್ಣಾಗಲಿ, ಕಡಿಮೆ ಆಳ ಇರತಕ್ಕಂಥ ಮಣ್ಣಾಗಲಿ, ಮಧ್ಯಮ ಫಲವತ್ತಾಗಿರ್ತಕ್ಕಂಥ ಮಣ್ಣಾಗಲಿ, ಈ ತರ ಎಲ್ಲಾ ಮಣ್ಣುಗಳು ಸೂಕ್ತವಾಗಿರ್ತವೆ. ಮತ್ತೆ ನೀರು ನಿಂದಿರಬಾರದು, ಜೌಳು ಪ್ರದೇಶ ನೀರು ನಿಂತಕ್ಕಂಥ ಪ್ರದೇಶ ಇದಕ್ಕೆ ಸೂಕ್ತವಾಗಿರಲ್ಲ. ಈ ಒಂದು ನೂತನ ತಳಿಗಳೇನಿದಾವೆ, ಈ ಒಂದು ಅಲ್ಪಾವಧಿಯಿಂದ ಮಧ್ಯಮಾವಧಿ ತಳಿಗಳಿದಾವೆ, ಅಂದ್ರೆ ಬೇಗ ಕಟಾವಿಗೆ ಬರ್ತಕ್ಕಂಥದ್ದು 80ರಿಂದ 85 ದಿನಕ್ಕೆ ಕಟಾವಿಗೆ ಬಂದ್ಬಿಡುತ್ತೆ. ಆಮೇಲೆ ಯಾವುದೇ ತರ ರೋಗಗಳು ಬರಲ್ಲ ಈ ಹುಚ್ಚೆಳ್ಳಿಗೆ. ಅದೊಂದು ಬಹಳ ಒಂದು ಅಡ್ವಾಂಟೇಜ್. ಈಗ ಬೇರೆ ಬೇರೆ ಬೆಳೆಗಳಲ್ಲಿ ನಾವು 4-5 ಸಿಂಪರಣೆ ಮಾಡ್ತೀವಿ, ಈ ಬೆಳೆಗೆ ಸುಮ್ಮನೆ ನೀವು ಬೀಜ ಹಾಕಿದ್ರೆ ಸಾಕು, ಕಟಾವು ಮಾಡ್ಕೋಬಹುದು. ಆಮೇಲೆ ಡಾಕ್ಟರ್ ಎಂನೂರ ಇದ್ರದ್ದು ಒಂದು ಏನು ದಂಟು ಅಂತೇವಲ್ಲ ನಾವು, ಅದರದ್ದು ಹುಲ್ಲು, ಅದನ್ನ ಯಾವ್ದಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ, ಅದನ್ನ ನಾವು ಆಕಳಿಗೆ ಕೊಡಬಹುದಲ್ಲ? ಈಗ ಈ ಎಣ್ಣೆ ಕಾಳು ಬೆಳೆಗಳಲ್ಲಿ ಇದೊಂದು ಕ್ಷೇತ್ರ ಕಡಿಮೆ ಆಗ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಇದು ಒಂದು, ಯಾಕಂದ್ರೆ ಈ ಎಣ್ಣೆ ಕಾಳುಗಳಲ್ಲಿ ಆಗ್ಲಿ, ಈಗ ಹುಚ್ಚೆಳ್ಳಾಗ್ಲಿ, ಎಳ್ಳಾಗ್ಲಿ ಅಥವಾ ಅರಳಾಗ್ಲಿ, ಏನು ಸೂರ್ಯಕಾಂತಿ ಆಗ್ಲಿ, ಮೇವು ಶೇಂಗಾ ಬಿಟ್ರೆ ಇನ್ನು ಮೇವಿಗಾಗಿ ಎಣ್ಣೆ ಕಾಳುಗಳು ಯಾವ ಉಪಯೋಗ ಆಗಲ್ಲ. ಸೊ ಆದ ಕಾರಣ ರೈತರು ಹಿಂದೇಟಾಕ್ತಾರೆ. ಆಮೇಲೆ ನಾವು ಹೇಳದ ರೈತರಿಗೆ ಬೆಳೆನೂ ಬೇಕು, ಆ ಕಡೆ ಹುಲ್ಲು ಬೇಕು, ಹುಲ್ಲು ಇದನ್ನ ನಂಬ್ಕೊಂಡಿರ್ತಾರೆ. ಆದ ಕಾರಣ ರೈತರು ಇದು ಒಂದೇ ಬೆಳೆ ಬೆಳಲಾರ್ದನೆ, ಈಗ ನೀವು ರಾಗಿ ಬೆಳಿತೀರಾ, ಹೌದು, ರಾಗಿ ನಿಮಗೆ ತಿನ್ಲಿಕ್ಕಾಗುತ್ತೆ, ದನಗಳಿಗೆ ಹುಲ್ಲಾಗುತ್ತೆ, ಅದ್ರ ಜೊತೆ ರಾಗಿ ಜೊತೆ ಇದನ್ನ ಬೆಳ್ಕೊಳ್ಳಿ, ಅಂತರ ಬೆಳೆಯಾಗಿ ಬೆಳೆ, ಅಂತರ ಬೆಳೆ, ಅಡಿಗೆ ಮಾಡ್ಲಿಕ್ಕೆ ಎಣ್ಣೆ ಸಿಗುತ್ತೆ, ಹೌದು, ಎಲ್ಲಾನು ಸೆಲ್ಫ್ ಸಸ್ಟೈನ್ ಆಗುತ್ತೆ. ಮತ್ತೆ ಅದೇ ಮಣ್ಣಿನಲ್ಲೇ ಬೆಳಿತೀರಿ, ನಿಮ್ ಪೋಷಕಾಂಶ ಕೂಡ ಅವಶ್ಯಕತೆನು ಕೂಡ ಕಡಿಮೆ ಇರ್ತದೆ. ಸೊ ಹಂಗಾಗಿ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಈ ಎಣ್ಣೆ ಕಾಳುಗಳನ್ನ ಬೇರೆ ಬೇರೆ ಬೆಳೆಗಳ ಜೊತೆ, ದ್ವಿದಳ ಧಾನ್ಯಗಳ ಬೆಳೆಗಳ ಜೊತೆ ಆಗ್ಲಿ ಅಥವಾ ಏಕದಳ ಧಾನ್ಯಗಳ ಬೆಳೆಗಳ ಜೊತೆ ಆಗ್ಲಿ ಬೆಳೆದ್ರೆ ಹೆಚ್ಚಿನ ಒಂದು ಲಾಭವನ್ನ ಪಡ್ಕೋಬಹುದು. ಇನ್ನೊಂದು ಡಾಕ್ಟರ್ ಎಂನೂರವರೆ, ಈಗ ಎಣ್ಣೆ ಕಾಳು ಬೆಳೆ ಪ್ರೋತ್ಸಾಹ ಯೋಜನೆ ಕೂಡ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತರ್ತಾ ಇವೆ. ಅದು ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಎಣ್ಣೆ ಕಾಳು ಬೆಳೆ ಬೆಳೆಯೋ ರೈತರಿಗೆ ಪ್ರೋತ್ಸಾಹ ಮಾಡಬೇಕು, ಯಾಕಂದ್ರೆ ತಾವು ಹೇಳಿದಾಗೆ ಎಣ್ಣೆ ಕಾಳು ನಮ್ಮ ಹತ್ರ ಇವತ್ತು ಸಾಕಾಗ್ತಾ ಇಲ್ಲ, ಎಣ್ಣೆ ಕಾಳುಗಳ ಅವಲಂಬನೆ ಜಾಸ್ತಿ ಆಗ್ತಿದೆ, ಪರದೇಶದಿಂದ ನಾವು ಆಮದು ಮಾಡ್ಕೊತಾ ಇದ್ದೇವೆ. ನಮ್ಮ ರೈತರು ಸ್ವಾವಲಂಬಿ ಆದ್ರೆ ನಮ್ಮ ರೈತರ ಆದಾಯ ದ್ವಿಗುಣ ಆದ್ರೆ ದೇಶದ ಆದಾಯ ದ್ವಿಗುಣ ಆಗ್ತದೆ ಅನ್ನೋದು ನಮ್ಮ ಸರ್ಕಾರದ ಆಶಯ. ಅದೇ ತರ ಈ ಎಣ್ಣೆ ಕಾಳು ಬೆಳೆಗಳ ಪ್ರೋತ್ಸಾಹದಾಯಕ ಕೂಡ ಮಾಡಬೇಕು, ಪ್ರೋತ್ಸಾಹದಾಯಕವಾದ ಯೋಜನೆಗಳು ಬಂದಿದ್ದಾವೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಮಾಹಿತಿ? ಈಗ ನಾವು ಈ ಒಂದು ಎಣ್ಣೆ ಕಾಳುಗಳ ಬಗ್ಗೆ ಈಗ ರಾಜ್ಯ ಸರ್ಕಾರವಾಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರವಾಗಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಬರ್ತಾ ಇದೆ. ಈಗ ನಾವು KOF ಇದೆ ನಮ್ಮದು, ಏನು ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್ ಅಂತೇಳಿ, ಅವರು ಕೂಡ ರೈತರ ಒಂದು ಹೊಸ ಹೊಸ ತಳಿಗಳೇನು ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗ್ತವೆ, ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳನ್ನ ರೈತರಿಗೆ ರೈತರ ಕ್ಷೇತ್ರದಲ್ಲಿ ಬೀಜೋತ್ಪಾದನೆ ತಗೊಂಡು ಆ ಒಳ್ಳೊಳ್ಳೆ ಅಂದ್ರೆ ಗುಣಮಟ್ಟದ ಬೀಜವನ್ನ ಮತ್ತೆ ರೈತರಿಗೆ ವಾಪಸ್ ಕೊಡ್ತಾ ಇರ್ತಾರೆ. ಅದೇ ರೀತಿ ಈ ರೈತರು ಕೆಲವೊಂದು ಬಲ್ಕಲ್ಲಿ ಅಂದ್ರೆ ಗುಣಮಟ್ಟದ ಬೀಜಕ್ಕೇನು ಆಗ್ಲಾರ್ದಂತ ಸಂದರ್ಭದಲ್ಲಿ ಆ ಒಂದು ಎಣ್ಣೆ ಕಾಳುಗಳನ್ನ ಎಣ್ಣೆ ತೆಗೆದು ಆ ತಮ್ಮದೇ ಇರತಕ್ಕಂತ ಬ್ರ್ಯಾಂಡ್ಗಳಲ್ಲಿ ಕೂಡ ನೀವು ನೋಡಬಹುದು. ಈಗ ಸಫಲ್ ಅಂತ ಸಿಗ್ತಾ ಇದೆ, KOF ಅಂತ ಒಂದು ಆತರ ಸಿಸ್ಟಮ್, ಸಪೋರ್ಟಿಂಗ್ ಸಿಸ್ಟಮ್ ಕೂಡ ನಮ್ಮ ಸರ್ಕಾರದಿಂದ ಇದೆ. ರೈತರು ನೀವು ಕೂಡ ಮಾಡಿ ಅಂತಾರೆ, ನೀವು ಕೂಡ ಮಾಡಿ ಅಂತ ಅದಕ್ಕೆ ಯೋಜನೆ. ಆಮೇಲೆ ಸುಮಾರು ಈಗ ಹೆಣ್ಣು ಮಕ್ಕಳಿಗೆ ಈಗ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಸುಮಾರು ಎಣ್ಣೆ ಗಾಣಗಳನ್ನ ಹಾಕ್ಲಿಕ್ಕೆ ಕೂಡ ಅನುದಾನ ಕೊಡ್ತಾರೆ, ಪ್ರೋತ್ಸಾಹಧನ ಕೊಡ್ತಾರೆ. ಸೊ ಈ ತರದ ಒಂದು ಸಪೋರ್ಟ್ ಸಿಸ್ಟಮ್ ನಮಗೆ ರಾಜ್ಯ ಸರ್ಕಾರದಿಂದ ಆಗ್ಲಿ ಅಥವಾ ಕೇಂದ್ರ ಸರ್ಕಾರದಿಂದ ಆಗ್ಲಿ ಇದ್ದೇ ಇದೆ, ಆದ್ರೆ ಅದನ್ನ ಬಳಕೆ ಮಾಡ್ಕೋಬೇಕು, ರೈತರು ಅದನ್ನು ಬಳಕೆ ಮಾಡ್ಕೋಬೇಕು. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಅಧಿಕಾರಿಗಳ ಮೂಲಕ ಸಂಪರ್ಕ ಮಾಡ್ಕೋಬೇಕು. ತಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಕೂಡ ಸ್ವಲ್ಪ ಮಾಹಿತಿ ಸಿಗಬಹುದು. ಹೌದೌದು, ಈಗ ನಾವು ಪ್ರತಿ ತರಬೇತಿಯಲ್ಲೂ ಕೂಡ ಇದ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಬರೀ ಬೇಸಾಯ ಕ್ರಮಗಳ ಬಗ್ಗೆ ಅಷ್ಟೇ ಅಲ್ಲ, ಅದರ ಮೌಲ್ಯವರ್ಧನೆಗಾಗ್ಲಿ ಅಥವಾ ಈ ತರದ ಒಂದು ಮಾರುಕಟ್ಟೆ ಬಗ್ಗೆ ಆಗಲಿ, ಸೊ ಅದರ ಎಲ್ಲ ಒಂದು ಮಾಹಿತಿಯನ್ನ ರೈತರಿಗೆ ಕ್ರೋಢೀಕರಿಸಿ ಕೊಡ್ತಾ ಇರ್ತೀವಿ. ಇನ್ನೂ ಹೆಚ್ಚಾಗಿ ತಮಗೇನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ಪ್ರತಿ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ಮತ್ತೆ ಕೃಷಿ ರೈತ ಸಂಪರ್ಕ ಕೇಂದ್ರಗಳಿದಾವೆ, ಪ್ರತಿ ತಾಲೂಕಿನಲ್ಲಿರೋ ಒಂದು ರೈತ ಸಂಪರ್ಕ ಕೇಂದ್ರ, ಹೋಬಳಿಯಲ್ಲಿ ರೈತರ ಸಂಪರ್ಕ ಕೇಂದ್ರಗಳಿದಾವೆ, ತಾಲೂಕಲ್ಲಿ ಕೃಷಿ ಇಲಾಖೆ ಜಂಟಿ ಸಹಾಯಕ ಕೃಷಿ ನಿರ್ದೇಶಕರ ಒಂದು ಕಾರ್ಯಾಲಯ ಇರ್ತವೆ. ಸೊ ಅಲ್ಲಿ ಭೇಟಿ ಕೊಟ್ಟು ಈ ಎಣ್ಣೆ ಕಾಳುಗಳ ಬಗ್ಗೆ ಏನೇನು ಸವಲತ್ತುಗಳಿದಾವೆ ಅಂತ ಕೂಡ ತಿಳ್ಕೋಬಹುದು. ತುಂಬಾ ಸಂತೋಷ ಡಾಕ್ಟರ್ ಯಮನೂರ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಎಳ್ಳು ಗಿಡ ಮತ್ತು ಗುರೆಳ್ಳು ಗಿಡ ಬೇಸಾಯದ ಬಗ್ಗೆ ಅತಿ ಮಹತ್ವವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಯಮನೂರ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಸೊ ನನ್ನ ದೂರವಾಣಿ ಸಂಖ್ಯೆ 9844317135. ಇನ್ನೊಮ್ಮೆ 9844317135. ಧನ್ಯವಾದಗಳು, ನಮಸ್ಕಾರ. ಎಳ್ಳು ಮತ್ತು ಹುಚ್ಚೆಳ್ಳು ಬೆಳೆಗಳ ಬೇಸಾಯ ಕ್ರಮಗಳನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತಳಿ ವಿಜ್ಞಾನಿಯಾದ ಡಾಕ್ಟರ್ ಯಮನೂರ್ ಅವರೊಡನೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ. ತಿಪಟೂರು ತಾಲೂಕು ಕೊಳ್ಳೇಹಟ್ಟಿಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಪದ ಕೊಡುವೆ ನಿಗೂ ಮೈ ಜ